ಕರಕುಶಲ ಕರ್ಮಿಗಳಿಗೆ ಸಾಲ ಸೌಲಭ್ಯ ಯೋಜನೆ, ಸುಗಮ ಜೀವನಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮದ ಸ್ವಾತಂತ್ರ್ಯೋತ್ಸವ, ಶೀಘ್ರವೇ ಮಹದಾಯಿ ಯೋಜನೆ ಜಾರಿ, ಸಚಿವ ಗೋವಿಂದ ಕಾರಜೋಳ. ಮತ್ತು ಅಭಿವೃದ್ಧಿ ಪಥದಲ್ಲಿ ಕರ್ನಾಟಕ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:55. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆ ಬೇಕು, ಸ್ವಂತದ್ದು, ಫಾರಿನ್ ನ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ ಕನಸು ಇದೆ. ಅದೆಷ್ಟು ಎಷ್ಟು ಎಷ್ಟು ಎಷ್ಟು ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲರಿ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. तकनीकी सलाह लेकर घर बनाया, इसलिए ये सलामत है. वरना आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए. भूकंप में घर सुरक्षित तो आप सुरक्षित. आपके हित में तत्पर NDMA. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ಘನತೆ ವಿತ್ತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ತುಳು ಅವತರಣಿಕೆ ಕೇಳೋಣ. ಎನ್ನ ಪ್ರೀತಿದ ದೇಶಬಂಧುಲೆ ನಮಸ್ಕಾರ. 75ನೇ ವರ್ಷದ ಸ್ವತಂತ್ರ ದಿನದ ದುಮುನಾಣಿ ದೇಶ ಪಿದಾಯ ದೇಶದ ಮಾತಾ ಭಾರತೀಯರಿಗೆ ಎಡ್ಡೆಪುದ ಮೆಚ್ಚಿಗೆಲು. ಈ ಎಡ್ಡೆ ಸಂದರ್ಭಡು ನಿಕ್ಲೇನ ಮಾತಾ ಉದ್ದೇಶಿತದ ಪಾತೇರಿಯರೇ ಎಂಕು ಭಾರಿ ಸಂತೋಷ ಆವನುಂಡು. ನಮ್ಮ ದೇಶ ಸ್ವತಂತ್ರ ಭಾರತ ದೇಶವಾದ ತನ್ನ 75 ವರ್ಷಲೇನು ಮುಗಿತೊಂದುಂಡು. ಸಾಮಾಜಿಕ ಸೌಹಾರ್ದತೆ ಒಗ್ಗಟ್ಟು ಬೊಕ್ಕ ನರಮಾಣ್ಯ ಗಟ್ಟಿಮುಟ್ಟುಗು ಉಮೇದು ಕೊರ್ಪುಣ. ಆಗಸ್ಟ್ 14ನು ವಿಭಜನ್ ವಿಭೀಷಕ್ ನರಮಾಣ್ಯ ದಿನ ಆದ ಆಚರಣೆ ಮಲ್ತೊಂದುಂಡು. 1047 ಆಗಸ್ಟ್ 15ಕ್ಕೆ ನಮ್ಮ ವಸಾಹತುಶಾಹಿ ಆಡಳಿತದ ಬಂಧನದ ಸಂಕಲೆಯನ್ನು ಕಡಿತದ ನಮ್ಮ ಭವಿಷ್ಯ ಹೊಸತು ಕಟ್ಟಿರಗಾದ ಪ್ರತಿಜ್ಞೆ ಮಲ್ತ. ಆ ಎಡ್ಡೆ ದಿನತ ಸಂಭ್ರಮದ ಆಚರಣೆದ ಎಡ್ಡೆ ಪೊರ್ತುಡು ಸ್ವತಂತ್ರ ಭಾರತಗಾದು ಪೊರ್ಂಬುದು ತ್ಯಾಗ ಬಲಿದಾನ ಮಲ್ತನ ಮಾತಾ ಸ್ವತಂತ್ರ ಯೋಧರೆಗಳ ತರೆಬಗ್ಗಾದ ಕೈಮುಗಿಕ. ಈ ಯೋಧರು ತನುಕುಲೆನ ಸರ್ವಸ್ವನ್ಲ ಬಲಿದಾನ ಮಲ್ತನ ಕಾರಣದಾದೆ ನಮ ಇತ್ತೆ ಸ್ವತಂತ್ರ ಭಾರತಡು ದಮ್ಮುದೆಪ್ಪೆರೆ ಸಾಧ್ಯ ಆತನು. ಭಾರತದ ಸ್ವತಂತ್ರ ದಿನಾಚರಣೆ ಬಜಿ ನಂಕು ಮಾತ್ರ ಅತ್ತು ಲೋಕದೊರ್ಮೆಡು ಪ್ರಜಾಪ್ರಭುತ್ವನು ಅಂದುಂದು ಪನ್ಪುಣ ಪ್ರತಿಯೊರಿಯಗಲ ಗೌಜಿದ ದಿನಾದನು. ಭಾರತ ಸ್ವತಂತ್ರ ಆನಗ ಪಾಕ ಅಂತಾರಾಷ್ಟ್ರ ನಾಯಕರು ರಾಜನೀತಿ ಬಿರುಸೇರು ನಮ್ಮ ಪ್ರಜಾಪ್ರಭುತ್ವದ ಪ್ರಣಾಳಿಕೆಲನ ಗೆಲ್ಮೆದ ಬಗೆಟ್ಟು ಸಂಶಯ ತಾಳ್ದಿತ್ತೇರು. ಈ ಸಂಶಯಗೂ ಕಾರಣಲಾಯಿತ್ತನು. ಆ ದಿನಮಾನೋಡು ಪ್ರಜಾಪ್ರಭುತ್ವ ಬಜಿ ಪನವಕಾಸುಡು ದುಂಬರಿನ ರಾಷ್ಟ್ರಗಳಿಗೆ ಮಾತ್ರ ಇತ್ತನು. ವಿದೇಶಿ ಶಾಸನೋಡು ಅವೇತೋ ವರ್ಷಗಟ್ಟಲೆ ಶೋಷಣೆ ಆದಿತ್ತನ ಭಾರತ ಬಡಪತ್ತು ಬೊಕ್ಕ ಅಕ್ಷರಗೇನದಾಂತಿನ ಕತ್ತಲೆಡು ಇತ್ತನು. ಆಂಡ ನಮ ಭಾರತೀಯರು ಆ ಮಾತ ಸಂಶಯಗಳು ಅಗತ್ಯ ಇದ್ದಿಂದು ಸಾಬೀತು ಮಲ್ತ. ಹೊಸದಾದು ಪುಟ್ಟುನ ಲೋಕ ಈ ಮಣ್ಣುಡು ಬೇರು ಊರುನ ಮಾತ್ರ ಅತ್ತು ಮಾಮಲ್ಲ ಮರ ಆದು ಬುಳೆನು. ಹೆಚ್ಚಿನ ಪ್ರಜಾಪ್ರಭುತ್ವ ರಾಷ್ಟ್ರಗಳೆಡು ಓಟುದ ಹಕ್ಕು ದೆತೊನೇರೆ ಪೊಂಜೆನಕ್ಲು ದಿಂಜಕಾಲ ಪೊರಂಬೊಡಾಂಡು. ಆಂಡ ಹೊಸ ಭಾರತ ಕಟ್ಟುನಕ್ಲು ಗಣತಂತ್ರದ ಸುರೂತ ದಿನೊಕ್ಲೆಡೆ ಸಾರ್ವಭೌಮತ್ವ ಪ್ರಾಯದಕಲು ಓಟುಪಾಡುನ ಕ್ರಮನು ಸೇರ್ಸದಿತ್ತನು. ಐಡ್ದು ರಾಷ್ಟ್ರ ಕಟ್ಟುನ ಸಾಮೂಹಿಕ ಪ್ರತಿಜ್ಞೆಡು ದೇಶದ ಪ್ರತಿಯೊರಿ ಪ್ರಾಯದ ಜನಕುಲ ಎಡ್ಡೆ ಕಾರ್ಯಡಿತ್ತದು ಪಾಲುದೆತೊನಿಯರೆ ಅವಕಾಶ ದೆತ್ತುಕೊರಿಯರು. ಪ್ರಜಾಪ್ರಭುತ್ವದ ನಿಜ ಸಾಮರ್ಥ್ಯವನ್ನು ಲೋಕಗೆ ಪಲವು ಮಲ್ತುಕೊರ್ನ ಕೀರ್ತಿ ಭಾರತದವು ಆತನು. ಭಾರತದ ಈ ಗೆಲ್ಮೆ ಬಜಿ ಸಂದರ್ಭವೂ ಸರಿಯಾಯಿನಾನು ತಾನು ನಂಬಯೆ. ನಾಗರಿಕತೆ ಶುರುವಾಯಿನ ದಿನಕ್ಲೆಡೆ ಈ ನೆಲದ ಸಂತೇರು ಬೊಕ್ಕ ಮಹಾತ್ಮೆರು ಸಮಾನತೆ ಒಗ್ಗಟ್ಟು ಬೊಕ್ಕ ಮನುಷ್ಯತ್ವದ ಉದ್ದೇಶವನ್ನು ತೆರೆದಿತ್ತೇರು. ಅಧಿಕಾರದ ಕೇಂದ್ರೀಕರಣ ಬೊಕ್ಕ ಜನಾಧಿಕಾರದ ಪ್ರತಿಪಾದಕಿರಾಯಿನ ಮಹಾತ್ಮ ಗಾಂಧೀಜಿಯರ ನಂಚಿನ ನಾಯಕರಿನ ಸ್ವತಂತ್ರ ಕೊಲಲೊಡ್ದು ಆ ಪಿರಾಕದ ಬದುಕದ ಬಿಲೆನು ಇತ್ತೆದ ಇಗೊಟ್ಟು ಪೆರಪ ತಾಪನೆ ಮಲ್ತೇರು. ಒಂದುವೇ ಕಾರಣೋಡ್ದು ನಮ್ಮ ಪ್ರಜಾಪ್ರಭುತ್ವಡು ಭಾರತೀಯ ತತ್ವಲೆನ ಮುದ್ರೆ ಒತ್ತುದುಂಡು. ಕರಿನ 75 ವಾರಲೆಡ್ದಲ ದೇಶೋಡು ಸ್ವತಂತ್ರ ಕೊಲಲದ ಮಹಾನ್ ಆದರ್ಶಲೆನು ನೆಂಪು ಮಲ್ತೊನೊಂದುಂಡು. ಗಾಂಧೀಜಿಯರನ ನಾಯಕತಾನೋಡು ನಡತನ ದಂಡಿಯಾತ್ರೆ ಲೋಕದ ಭೂಪಟೊಟ್ಟು ನಮ್ಮ ಪೊರಂಬಾಟ ಏಪುಗುಲ ಒರಿವಂಚ ಮಲ್ತದನು. ಆಂದೋಲನಗು ಮರ್ಯಾದೆ ಕೊರೊಂದು 2021 ದಂಡಿಯಾತ್ರೆಯನ್ನು ಪೆರಪ ಕಟ್ಟುನೆತ್ತ ಒಟ್ಟುಗು ಆಜಾದಿಕ ಅಮೃತ ಮಹೋತ್ಸವಗು ಚಾಲನೆ ಕೊರಂಡು. ಈ ಮಲ್ಲ ಉಚ್ಚಯ ಭಾರತದ ಜನಕುಲಿಗೆ ಸಮರ್ಪಣೆ ಆತನು. ಜನಕುಲಿನ ಗಟ್ಟಿದ ನಿರ್ಧಾರನು ಆಧರಿತದು ಆತ್ಮ ನಿರ್ಭರ್ ಭಾರತನು ಕಟ್ಟುನ ಉದ್ದೇಶ ಈ ಮಲ್ಲ ಉಚ್ಚಯದ ಒಂಜಿ ಅಂಗ ಆತನು. ದೇಶದೊರ್ಮೆಡು ದೀವಣ್ಣ ಈ ಮಾ ಉಚ್ಚಯದ ಕಾರ್ಯಕ್ರಮಲೆಡು ಮಾತಾಪ್ರಾಯದ ಜನಕುಲು ಉಮೇದುಡು ಪಾಲುದೆತನೊಂದುಲ್ಲೆರು. ಈ ಗಡದ ಮಾ ಉಚ್ಚಯ ಹರ್ಗರ್ ತಿರಂಗಾ ಅಭಿಯಾನದೊಟ್ಟುಗು ದುಂಬರಿದನು. ದೇಶದ ಮೂಲೆ ಮೂಲೆಡುಲ ನಮ್ಮ ರಾಷ್ಟ್ರ ಬಾವುಟ ಪೆರ್ಮೆಡು ರಾವೊಂದುಂಡು. ಸ್ವತಂತ್ರ ಕೊಳಲದ ಗೆಲ್ಮೆನು ದೇಶದ ಪ್ರತಿಯೊರಿ ಜನಲ ಆಚರಣೆ ಮಲ್ತದು ಸಂಭ್ರಮ ಪಡೆಯೊಂದುಪ್ಪುನ ಈ ರೀತಿದ ಉಮೇದನು ತೂದು ಕರಿದು ಪೋಯಿನ ಸ್ವತಂತ್ರ ಯೋಧರು ಖುಷಿ ಪಡೆಯೊಂದುಪ್ಪೆರು. ಆ ಮಹಾನ್ ಸ್ವತಂತ್ರದ ಕೊಳಲ ಈ ವಿಶಾಲ ಭಾರತ ಭೂಮಿಡು ಬೀರಮೇಟು ಬತ್ತನಂಚ ಸುರುವಾಣು. ಪಾಕಪಾಕ ಸ್ವತಂತ್ರ ಸೇನಾನಿಲು ತನುಕುಲೆನ ಪರಾಕ್ರಮ ಮೆರೆದು ರಾಷ್ಟ್ರ ಜಾಗೃತಿದ ಜ್ಯೋತಿನು ನನದ ಅಲ್ಮೊಗು ಕಡಪಾದು ಸಾರ್ಥಕ ಆಯರು. ಈ ಕೊಳಲೊಗು ಬೆನ್ನಿದಕುಳು ಆದಿವಾಸಿ ಸಮುದಾಯದ ಯೋಧರನಂಚಿನ ಪಾಕ ಬೀರ ಯೋಧರನ ಕೊಡಿಗೆ ಬಲಿದಾನ ಪಾಕ ಕಾಲೊಡ್ದು ಜನಕುಲೆನ ಮನಸ್ಸಿಡ್ದು ದೂರನೇ ಒರಿದಿತ್ತನು. ಕರಿನ ವರ್ಷೊಡ್ದು ನವೆಂಬರ್ 15 ಮುಕುಳೆನ ಮಾತ ಮರ್ಯಾದಿಡು ನೆಂಪು ಮಲ್ತೊನ್ನ ಜನಜಾಗೃತಿದ ಗೌರವ ದಿವಸನು ಆಚರಣೆ ಮಲ್ಪನ ಬಗೆಟು ಸರಕಾರದ ನಿರ್ಧಾರ ಎದುಕೊಂಡಂಚಿನವು ಆತನು. ಈ ಯೋಧರು ಬಜಿ ಅವ್ವವು ಕ್ಷೇತ್ರಸ್ಥಾನವು ಮಾತ್ರ ಎತ್ತಂದೆ ಇಡೀ ದೇಶದ ಪ್ರೇರಣೆದ ಮೂಲ ಆದುಲ್ಲೆರು. ಪ್ರೀತಿದ ದೇಶಬಂಧುಲೆ, ಒಂಜಿ ದೇಶಗು ಐಟ್ಲ ಭಾರತದಂಚಿನ ಪಿರಾಕದ ದೇಶಗು 75 ವರ್ಷಲೆನು ಮುಗಿಪ್ಪುನು ಪಂಡ ಅವು ಕಣ್ಣು ಮುಚ್ಚಿದು ಬುಲವನಾತೆ ಸರಾಗಾಂದು ಆಪುಂಡು. ಆಂಡ ಜನಕ್ಕು ಸರಿಯಾದು ತೂಪುನೆಂದಾಂಡ ಈ 75 ವರ್ಷ ಕಾಲದ ಪೊರ್ತು ಒಂಜಿ ಬದುಕದ ಯಾತ್ರೆಗೆ ಸಮ. ಆಂಡ ನಮ್ಮ ಹಿರಿಯ ನಾಗರಿಕರು ಅದ್ಭುತ ಪರಿವರ್ತನೆಲೆನು ತೂತೇರು. ಸ್ವತಂತ್ರದು ಬೊಕ್ಕದ ಅಪಗದ ಅಲ್ಮ ಅವ್ವೇತೋ ಕಷ್ಟಪತ್ತದು ಮಲ್ಲ ಮಲ್ಲ ಸವಾಲೆನು ಎದುರುಸಾದು ತನುಕುಲೆನ ಭವಿಷ್ಯನು ಕಟ್ಟೋಣಿಯರೆಂದು ಪನ್ಪುಣೆಕ್ಕೆ ಸಾಕ್ಷಿ ಆತೇರು. ಹಿಂದೆಡ್ದು ನಮ್ಮ ಕಲ್ತನ ಮಾತಾ ರಾಷ್ಟ್ರ ಯಾತ್ರೆ ಬರ್ಪುನ 25 ವರ್ಷದ ಪೊರ್ತುಲೆಡು ಪಂಡ 2047 ಪೊರ್ತುಗು ದೇಶ ಅಮೃತಕಾಲ ಸ್ವತಂತ್ರೋತ್ಸವದ ಶತಾಬ್ದಿದ ಒಂಜಿ ಐತಿಹಾಸಿಕ ಘಟ್ಟದಂಚಿ ದುಂಬು ಪೋವೊಂದುಪ್ಪುನ ಈ ಸಂದರ್ಭಡು ಭಾರೀ ಮಹತ್ವ ಪಡೆತನು. 2047 ಪೊರ್ತುಗು ದೇಶದ ಸ್ವತಂತ್ರದ ಸೇನಾನಿಲು ಆಣಿತೂವಿನ ಕನೋನು ಇಡೀ ನಿಜಮಲ್ಪುನವೇ ನಮ್ಮ ಸಂಕಲ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ರೆನ ದುಂಬಾಲ್ತೆಡು ನಮ್ಮ ಸಂವಿಧಾನ ತಯಾರು ಮಲ್ತನ ಮಾತಾ ಮೇಧಾವಿಲೆನ ಇಂಚೆನೇ ಆವಡು ಒಂದು ಪನ್ಪುಣೆನು ಸಾಕಾರ ಮಲ್ಪುವ. ತನ್ನ ಸಾಮರ್ಥ್ಯನು ನಿಜ ಅರ್ಥೋಡು ಸಾಕಾರ ಮಲ್ಪುನ ಆತ್ಮನಿರ್ಭರ್ ಭಾರತ ಕಟ್ಟುನ ಸಾಧಿಡು ನಮ್ಮ ಈದುಂಬೆ ನಡತೊಂದುಲ್ಲ. COVID-19 ಕಾರುಬಾರದು ಬೊಕ್ಕ ಹೊಸ ಭಾರತ ಉದಿಪುನೆನು ಲೋಕತು ಒಂದುಂಡು. ಈ ಮಹಾಮಾರಿನು ನಮ್ಮ ಮಾತ ಎದುರುಸಾಯಿನ ರೀತಿ ಮಾತಾ ಕಡೆಟಲ ಪುಗಾರುನ ಕೇಂದ್ರ ಬೈದನು. ದೇಶೋಡು ತಯಾರು ಮಲ್ತನ ಇಂಜೆಕ್ಷನ್ದ ಒಟ್ಟುಗು ನರಮಾಣ್ಯ ಪರತಿರಿಡೆ ಸುರೂತ ಸರ್ತಿಗು ಭಾರೀ ಮಲ್ಲ ಲಸಿಕಾ ಅಭಿಯಾನನು ಸುರುಮಲ್ತದಿತ್ತ. ಕರಿನ ತಿಂಗಳು 200 ಇಂಜೆಕ್ಷನ್ ಕೊರ್ಪುನ ಉದ್ದೇಶನು ಕಡತದ. ಈ ಕೋವಿಡ್ ಮಹಾಮಾರಿನು ಎದುರುಸಾವನ ನಮ್ಮ ರೀತಿ ಲೋಕದ ಭಾರೀ ಅಭಿವೃದ್ಧಿ ಆಯ್ನ ರಾಷ್ಟ್ರಲೆಡ್ದಲ ಹೆಚ್ಚಿನವು ಆದುಂಡು. ಈ ಮಾಮಲ್ಲ ಸಾಧನೆಗಾದು ನಮ್ಮ ವಿಜ್ಞಾನಿಲು ವೈದ್ಯರು ನರ್ಸುಲು ಅರೆವೈದ್ಯಕೀಯ ಬೇಲದಕುಳು ಒಕ ಲಸಿಕಾ ಅಭಿಯಾನಡು ಎಡ್ಡೆ ಕಾರ್ಯೋಡಿತನ ಮಾತಾ ಕಾರ್ಯಕರ್ತರಿಗೆ ಸೊಲ್ಮ ಸಂದಾವೊಂದುಲ್ಲೆ. ಈ ಆಪತ್ತದ ಪೊರ್ತುಡು ಕೋವಿಡ್ ವಾರಿಯರ್ಲೆನ ಕೊಡಿಗೆನು ವಿಶೇಷವಾದು ನೆಂಪು ಮಲ್ತೊಂದು ಸೊಲ್ಮ ಸಂದಾವೆ. ಕೊರೋನಾ ಮಹಾಮಾರಿ ಲೋಕಧರ್ಮೆಡು ನರಮಾಣ್ಯ ಬದುಕು ಬೊಕ್ಕ ಪಣವಕಾಸು ವ್ಯವಸ್ಥೆನು ತರೆಕಂತ ಪಾಡ್ಪಾದನು. ಲೋಕ ಪಣವ ವ್ಯವಸ್ಥೆದ ಮೇಲಾಯಿನ ಗಂಭೀರ ಪರಿಣಾಮದೊಟ್ಟುಗು ಪೊರಂಬೊಂದುಪ್ಪುನಗ ಭಾರತ ತನಂತಾನು ಭಾರೀ ಬೇಕ ಸರಿ ಮಲ್ತೊಂದುಂಡು. ಬೊಕ್ಕ ಇತ್ತೆ ರಭಸಗತಿಟು ದುಂಬರಿಯೊಂದುಂಡು. ಇತ್ತೆ ಲೋಕಡು ರಭಸುಡು ಅಭಿವೃದ್ಧಿ ಆವೊಂದುಪ್ಪುನ ದೇಶಲೆಡು ಭಾರತಲ ಒಂಜಾದುಂಡು. ನಮ್ಮ ದೇಶದ ಸ್ಟಾರ್ಟಪ್ಲೆನ ಗೆಲ್ಮೆ ಐಟ್ಲ ಹೆಚ್ಚೊಂದುಪ್ಪುನ ಯೂನಿಕಾರ್ನ್ಲೆನ ಸಂಖ್ಯೆ ಪಂಡ $1 billion ಮುಟ್ಟುದುನ ಖಾಸಗಿ ಸ್ಟಾರ್ಟಪ್ಲೆನ ಸಂಖ್ಯೆ ನಮ್ಮ ಬೇಲೆದ ಬುಳೆಚಿಲುಗು ಉದಾರಮೆಯಾದುಂಡು. ಲೋಕಧರ್ಮೆಡು ಜತ್ನ ಪಣವ ವ್ಯವಸ್ಥೆಗೆ ಎದುರಾದು ಈ ಭಾರತ ರಭಸಗತಿಟು ದುಮ್ಮರಿಯೊಂದುಂಡ ಆಯ್ತ ಗೆಲ್ಮೆ ಸರಕಾರ ಬಕ ನೀತಿ ಮಲ್ತನಾಕ್ಲೆಗ್ ಸಂದುಂಡು. ಕರಿನ ಕೆಲವು ವರ್ಷಲಿಡ್ ಭೌತಿಕ ಬಕ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರಗಳಿಡ್ ಭಾರಿ ಬುಲೆಚಿಲು ಆತನು. ಪ್ರಧಾನ ಮಂತ್ರಿ ಗತಿಶಕ್ತಿ ಯೋಜನೆ, ಭೂಜಲ ವಾಯು ಇಂಚಿತ್ತಿ ಆಧಾರದ ಮಾತಾ ಮಾಧ್ಯಮಗಳೇನು ಒಂಜೆನೊಂಜೆತ್ತ ಒಟ್ಟುಗು ಸೇರಾಬಂದು ದೇಶದೊರ್ಮಡು ಒವ್ವೆ ತಡೆಪುದಂತೆ ಸಂಪರ್ಕ ಸಾಗಾಣಿಕೆನು ಎಡ್ಡೆಮಲ್ತದನು. ಬುಲೆಚಿಲು ದಸಾದಿಡ್ ಭಾರತ ಪಡೆವೊಂದುಪ್ಪನ ಗೆಲ್ಮೆದ ಕೀರ್ತಿ ಕಠಿಣ ಪುಣೆಪಾಟಿಗೆದ ನಮ್ಮ ರೈತರು ಕಾರ್ಮಿಕ ಸೋದರ ಸೋದರಿಯರಿಗೂ ಬೊಕ್ಕ ತನುಕುಲನ ಎಡ್ಡೆ ಉದ್ದಿಮೆಡ್ದು ಸಮೃದ್ಧಿ ಉಂಡುಮಲ್ಪನ ಉದ್ದಿಮೆದಾರರೆಗಲ ಸಂದುಂಡು. ಮಾತೆಕ್ಲಾ ಮೇಲಾದು ಸಂತೋಷದ ಸಂಗತಿ ಬಂಡ ದೇಶದ ಪನವು ಬುಳೆಚಿಲು ನನಲಾತು ಒಂಜೇ ರೀತಿ ಆತನು. ಬೊಕ್ಕ ಪ್ರಾದೇಶಿಕ ಅಸಮಾನತೆಲು ಕಮ್ಮಿ ಆವನುಂಡು. ಆಂಡ ಉಂದು ಬಜಿ ಸುರು. ಡಿಜಿಟಲ್ ಇಂಡಿಯಾ ಅಭಿಯಾನೊಡ್ದು ಜ್ಞಾನಾಧಾರದ ಪನವು ವ್ಯವಸ್ಥೆಗೆ ಪಂಚಾಂಗ ಪಾಡೊಂದುಪ್ಪನವು ಇದಕ್ಕೆ ಉದಾಹರಣೆ ಆದುಂಡು. ರಾಷ್ಟ್ರೀಯ ಬರವು ನೀತಿ ದೇಶದ ನನದ ಅಲ್ಮನು ನಮ್ಮ ಪರಂಪರೆದ ಒಟ್ಟುಗೂ ಸೇರ್ಸಾವೊಂದೇ ಬೇಲೆದ ಕ್ರಾಂತಿನ ನನದ ಹಂತವು ಕೊಣಪ್ಪನ ಉದ್ದೇಶ ಹೊಂದುದುಂಡು. ಪನವು ಬುಳೆಚಿಲುದಾರದು ದೇಶದ ಜನಕುಲಿನ ಬದುಕು ನನಲಾತು ಎಡ್ಡೆ ಆತನು. ಪನವು ವ್ಯವಸ್ಥೆದ ಸುಧಾರಣೆದ ಒಟ್ಟು ಒಟ್ಟುಗೆ ಜನಕುಲಿನ ಏಳಿಗೆಗಾದು ಪಾಕ ಕ್ರಮಳೇನು ಅನುಷ್ಠಾನಗು ಕನವೊಂದುಂಡು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆದ ಫಲವಾದು ತನ್ನವೇ ಆಯ್ನ ಇಲ್ಲು ಮಲ್ತೊನ್ನವು ಇತ್ತೆ ಕನ ಆದು ಒರಿದಿಜಿ ಬದಲಾದು ಅವು ಸಾಕಾರ ಆತನು. ಉಂದುವೇ ರೀತಿ ಜಲ ಜೀವನ್ ಮಿಷನ್ಡು ಹರ್ ಘರ್ ಜಲ್ ಯೋಜನೆನು ಕಾರ್ಯರೂಪಕ್ಕೂ ಕನಪನ ಪ್ರಯತ್ನ ನಡೆತದನು. ಇಂಚಿನ ಮಾತಾ ಪ್ರಯತ್ನಲಿನ ಉದ್ದೇಶ ಮಾತೆರೆಗಳ ವಿಶೇಷವಾದು ಬಡವೆರು ಜನಕುಳಿಗೆ ಮೂಲ ಸೌಕರ್ಯಗಳನ್ನು ಮಲ್ತುಕೊರ್ಪುನವೇ ಆದುಂಡು. ಶೋಷಣೆ ಆಯ್ನಕ್ಲೆನಂಚಿ ಅವಕಾಶ ತಿಕಂದನಕ್ಲೆನಂಚಿ ಬಡಪತ್ತುದ ಅರುಟುಪ್ಪನಕ್ಲೆನಂಚಿ ಕರುಣೆ ತೋಜಾದು ಅಕ್ಲೆನ ಅಭಿವೃದ್ಧಿಗಾದು ಪುನೆವುನೆಕ್ಕೆ ಪ್ರಾಮುಖ್ಯತೆ ಕೊರೊಂದುಂಡು. ದೇಶದ ಪ್ರತಿಯೊರಿ ಜನಲ ತನ್ನ ಮೂಲ ಕರ್ತವ್ಯನ ಬಗೆಟು ತೆರಿದು ಅವೆನು ತೂವನೋಡು. ಬೊಕ್ಕ ಅವೆಡ್ದು ನಮ್ಮ ರಾಷ್ಟ್ರ ನನಲಾತು ಎತ್ತರಗು ಏರಾಯರೆ ತನುಕುಲಿನ ಜವಾಬ್ದಾರಿನು ತೂವನೋಡುಂದು ತಾನು ಭಾರಿ ಕಾಳಜಿಡು ಕೇನೊಂದುಲ್ಲೆ. ಪ್ರೀತಿದ ದೇಶಬಂಧುಲೆ, ಆರೋಗ್ಯ ಬರವು ಪಣವು ವ್ಯವಸ್ಥೆ ಬೊಕ್ಕ ಇದಕ್ಕೆ ಸಂಬಂಧಪಟ್ಟನ ಬೇತ ಕ್ಷೇತ್ರಗಳಿಡು ಬದಲಾವಣೆ ತೂವೊಂದುಲ್ಲ ಪಂಡ ಐಕ ಮೂಲ ಕಾರಣ ಎಡ್ಡೆ ಆಡಳಿತಗಾದು ಕೊರೊಂದುಪ್ಪನ ವಿಶೇಷ ಒತ್ತು ಆದುಂಡು. ರಾಷ್ಟ್ರ ಸರ್ವೋಪರಿ ಪಂಡ ರಾಷ್ಟ್ರನೇ ಸುರೂಕು ಪನ್ಪುನ ಮನಸ್ಸಿಡ್ದು ಕರ್ತವ್ಯ ಮಲ್ತನ ಆಯ್ತ ಪರಿಣಾಮ ದೇಶದ ಎಡ್ಡೆಪ್ಪುಗೂ ಸಂಬಂಧಪಟ್ಟನ ಪ್ರತಿಯೊಂದು ನಿರ್ಧಾರಗಳು ಬೊಕ್ಕ ಕಾರ್ಯಕ್ಷೇತ್ರಗಳಿಡು ತೂವಡೆ. ಭಾರತದ ವಿಶ್ವಾಸದ ಮೂಲ ಪಂಡ ಜವಣೆರು ಕೃಷಿಕೆರು ಬೊಕ್ಕ ಮಾತೆಡ್ದಲ ಮೇಲಾದು ದೇಶದ ಪೊಂಜನಕಲು. ಇತ್ತೆ ದೇಶಡು ಆಂಜೋ ಪೊಂಜೋ ಪನ್ಪುನ ಭೇದ ಕಮ್ಮಿ ಆವೊಂದುಂಡು. ಪೊಂಜನಕಲು ಪಾಕ ರೂಢಿ ತಡೆಪ್ಲೇನು ಮೀರ್ದು ಪಿದಾಯಿವತ್ತದು ದುಂಬು ಪೋವೊಂದುಲ್ಲೇರು. ಸಾಮಾಜಿಕ ಬೊಕ್ಕ ರಾಜಕೀಯ ಕ್ಷೇತ್ರಗಳಿಡು ಪೊಂಜಲನ ಜತೆ ಸೇರಿಗೆ ಹೆಚ್ಚೊಂದುಪ್ಪನವು ಗುಮನಗು ಸಂದನ ವಿಷಯ ಆದುಂಡು. ಪಂಚಾಯತ್ ರಾಜ್ ವ್ಯವಸ್ಥೆಡು 14 ಲಕ್ಷದಲ ಹೆಚ್ಚ ಪೊಂಜನಕಲು ಎಡ್ಡೆ ಕಾರ್ಯಡುಲ್ಲೇರು. ನಮ್ಮ ನಮ್ಮ ಪೊಂಜೆಕುಲೇ ದೇಶದ ಮಲ್ಲ ಭರವಸೆ ಆದುಲ್ಲೇರು. ಸರಿಯಾಯಿನ ಅವಕಾಶ ತಿಕ್ಕಂಡ ಆಕಳು ಮಲ್ಲ ಗೆಲ್ಮೆ ಪಡೆಪೇರು. ಪಾಕ ಪೊಂಜನಕಲು ಇಂಚಿಪ ನಡತನ ಕಾಮನ್ವೆಲ್ತ್ ಗೊಬ್ಬುದ ಕೂಟೋಡು ಪದಕೊಳೆನು ಪಡೆದು ದೇಶದ ಮರ್ಯಾದಿನು ದೆರ್ತು ಪತ್ತದೇರು. ನಮ್ಮ ಗೊಬ್ಬುದ ಬಿರ್ಸೇರು ಬೇತೆ ಅಂತಾರಾಷ್ಟ್ರ ಗೊಬ್ಬುಲೆಡ್ಲ ದೇಶಗೂ ಪೆರ್ಮೆ ಕನವೊಂದುಲ್ಲೇರು. ಇನ್ನೆಟು ಹೆಚ್ಚಿನ ಸಾಧಕೇರು ಸಾಮಾಜಿಕವಾದ ಅವಕಾಶ ತಿಕ್ಕಂದನ ವರ್ಗೊಡ್ದು ಬತ್ತನಕಲೇ ಆದುಲ್ಲೇರು. ನಮ್ಮ ಪೊಂಜೋಕುಲು ಪೈಲಟ್ ಹಿಡ್ದು ಮಿತ್ತ ಬಾಣ ವಿಜ್ಞಾನಿ ಆಪನಾಡೆ ಮುಟ್ಟಲ ಮಾತಾ ಕ್ಷೇತ್ರಗಳೆಡ್ಲ ಸಾಧನೆದ ಪರ್ವತ ಮುಟ್ಟೊಂದುಲ್ಲೇರು. ಪ್ರೀತಿದ ದೇಶಬಂಧುಲೆ, ಸ್ವತಂತ್ರ ದಿನಾಚರಣೆ ಹಿಡ್ದು ನಮ್ಮ ಭಾರತೀಯತೆದ ಉಚ್ಚಯನು ಆಚರಣೆ ಮಲ್ತೊಂದುಲ್ಲ. ನಮಡ ಮಾತೆರಡಲ ಸಮಾನತೆ ಉಂಡು. ಆ ಸಮಾನತೆದ ಸೂತ್ರೋಣೆ ನಮನು ಮಾತ ಒಗ್ಗಟ್ಟುಡು ಬಂಧನ ಮಲ್ಪುನೆಡ್ದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಪನ್ಪುನ ಮನಸ್ಸುದೊಟ್ಟುಗು ದುಂಬುಪೋಯರೆ ಪ್ರೇರಣಾ ಶಕ್ತಿಯಾದುಂಡು. ಭಾರತ ತನ್ನವಳು ಉಪ್ಪುನ ಪರ್ವತಳು ಸುದೆಕುಲು ಕಾಡುಲು ಬೊಕ್ಕ ಅವಳು ವಾಸಮಲ್ಪುನ ಜೀವ ತರಾವರಿಡ್ದು ಭಾರಿ ಪೊರ್ಲುದ ದೇಶವಾದುಂಡು. ನಮ್ಮ ಪರಿಸರದ ಬಗೆಟ್ಟು ಹೊಸ ಹೊಸ ಸಮಸ್ಯೆಗಳು ಎದುರಾವೊಂದುಪ್ಪುನ ಈ ಪೊರ್ತುಡು ನಮ್ಮ ಮಾತ ಈ ಪೊರ್ಲುದ ಪರಿಸರನು ರಕ್ಷಣೆ ಮಲ್ಪರೆ ನಿಘಂಟುದ ನಿರ್ಧಾರ ಮಲ್ಪೊಡಾತನು. ನಮ್ಮ ನನದ ಅಲ್ಮೊಗಾದು ನೆಲ ನೀರು ಬೊಕ್ಕ ಜೈವಿಕ ಜೀವ ತರಾವರಿದ ರಕ್ಷಣೆ ಮಲ್ಪನವು ನಮ್ಮ ಮುಖ್ಯ ಕರ್ತವ್ಯವಾದುಂಡು. ಪ್ರಕೃತಿನ ಅಪ್ಪೆನಂಚ ಪ್ರೀತಿ ಮಲ್ತದು ಮರ್ಯಾದಿ ಕೊರ್ಪನವು ಭಾರತೀಯ ಸಂಸ್ಕೃತಿದ ಮಾಮಲ್ಲ ಅಂಗವಾದುಂಡು. ಭಾರತೀಯರು ತನುಕುಲಿನ ಪರಂಪರೆದ ಬದುಕದ ರೀತಿ ಹಿಡಿದು ಇಡೀ ಲೋಕವು ಸರಿಯಾಯಿನ ಸಾಧಿ ತೋಜಾವಿರಂದು ಲೋಕಪ್ರಿಯವಾಯಿನ ಯೋಗ ಬೊಕ್ಕ ಆಯುರ್ವೇದ ಲೋಕ ಸಮುದಾಯಗೂ ಭಾರತ ಕೊರ್ನ ಬಿಳೆಕಟ್ಟಿಯರಾವಂದಿನ ಕೊಡುಗೆಯಾದುಂಡು. ಇನೆತ ಒಟ್ಟುಗು ಇನೆತ ಜನಪುಗಾರ್ತೆ ಲೋಕದೊರ್ಮೆಡು ಬುಡಂದೆ ಹೆಚ್ಚೊಂದುಂಡು. ಪ್ರೀತಿದ ದೇಶಡು ವಾಸಮನ್ಪುಣಕ್ಲೆ, ನಮಡ ಉಪ್ಪುನವು ಮಾತ ನಮ್ಮ ಅಪ್ಪೆ ಭೂಮಿದ ಕೊಡುಗೆನೇ ಆದುಂಡು. ಅಂಚಾದು ದೇಶದ ರಕ್ಷಣೆ ಬುಳೆಚಿಲು ಬೊಕ್ಕ ಸಮೃದ್ಧಿಗಾದು ಸರ್ವಲಾ ಸಮರ್ಪಣೆ ಮಲ್ಪುನ ಸಂಕಲ್ಪ ಮಲ್ಪಡಾತನು. ಮಹಾನ್ ಭಾರತ ಕಟ್ಟುನೆಟ್ಟು ಈ ನಮ್ಮ ಅಸ್ತಿತ್ವದ ಸಾರ್ಥಕತೆ ಉಂಡು. ಕನ್ನಡ ಭಾಷೆಡ್ದು ಭಾರತೀಯ ಸಾಹಿತ್ಯವನ್ನು ಗಟ್ಟಿ ಮಲ್ತದನ ಮಹಾನ್ ರಾಷ್ಟ್ರವಾದಿ ಕವಿ ಕುವೆಂಪು ಪಂತೇರು. ನಾನು ಅಳಿದೆ ನೀನು ಅಳಿದೆ ನಮ್ಮ ಎಳುಬುಗಳ ಮೇಲೆ ಮೂಡುವುದು ನವಭಾರತದ ಲೀಲೆ. ಅಪ್ಪೆ ಭೂಮಿ ಬೊಕ್ಕ ದೇಶದ ಜನಕುಲಿನ ಉದ್ದಾರಗಾದು ಸರ್ವಲ ಅರ್ಪಣೆ ಮಲ್ಪನವು ನಮ್ಮ ಆದರ್ಶ ಆವೋಡು ಪನ್ಪುಣೆ ತಬಗೆಟ್ಟು ನಮ್ಮ ಕಬಿನ ನಿಜವಾಯಿನ ಸಂದೇಶವೊಂದು. ಈ ಆದರ್ಶನು ಪಾಲನೆ ಮಲ್ಪರೆ ತಾನು ದೇಶದ

ಮಾಡು ತಂದೆ, ಶ್ರೀಕಾಂತಯನಗಿಷ್ಟು ದಯ ಮಾಡು ತಂದೆ. ಏಕಾಂತದಲ್ಲಿ ನಿನ್ನ ಶ್ರುತಿಸುವ ಸೌಭಾಗ್ಯ, ಏಕಾಂತದಲ್ಲಿ ನಿನ್ನ ಶ್ರುತಿಸುವ ಸೌಭಾಗ್ಯ, ಶ್ರೀಕಾಂತ ಯನಗಿಷ್ಟು ದಯ ಮಾಡು ತಂದೇ.